ಇಂದಿನ ಕೃಷಿ ರಂಗದಲ್ಲಿ ಇಂಧನ ಉಳಿತಾಯ, ಶಕ್ತಿಯ ನಿರ್ವಹಣೆ ಈ ಕುರಿತು ಚನ್ನಬಸಯ್ಯ ಚರಂತಿಮಠ್ ಅವರೊಂದಿಗೆ ಮಾತುಕತೆ. ಆತ್ಮೀಯ ಕೇಳುಗರೆ, ನಿತ್ಯ ಜೀವನದೊಳಗೆ ವಿಜ್ಞಾನ ಹರಿದು ಬಂತಂದ್ರೆ ಜೀವನ ಸುಲಭ ಆಗ್ತದೆ, ಮತ್ತು ನಮ್ಮ ಒಂದು ವೈಜ್ಞಾನಿಕ ದೃಷ್ಟಿಕೋನ ನಮ್ಮ ಬದುಕಿನ ಗತಿಯನ್ನು ಬದಲಾಯಿಸ್ತದೆ. ನಮ್ಮ ಜೊತೆಗೆ ಚನ್ನಬಸಯ್ಯ ಚರಂತಿಮಠ್ ಅವರಿದ್ದಾರೆ, ಹೂವಿನ ಹಡಗಲಿ ಅವರು. ಅವರು ಈ ಥರ ಒಂದು ಸಂಶೋಧನೆಗಳಿಗೆ ತಮ್ಮನ್ನು ತಾವು ಒಡ್ಕೊಂಡಂಥವರು. ವಿಜ್ಞಾನದ ಮೂಲಕ ನಮ್ಮ ಆರೋಗ್ಯದ ಒಂದು ಪೌಷ್ಟಿಕತೆಯ ಕಡೆ ಹ್ಯಾಂಗೆ ನಾವು ಲಕ್ಷ್ಯ ಇರಿಸ್ಬೋದು ಅಂತ ವಿಚಾರ ಮಾಡ್ತಾ, ಅಬ್ದುಲ್ ಖಾದರ್ ನಡಕಟ್ಟಿನವರಿದ್ದಾರೆ, ನಡಕಟ್ಟಿನ ಅಣ್ಣಿಗೆರೆ ಒಳಗೆ ಅವರು ಕೂರಿಗೆಯನ್ನು ಅನ್ವೇಷಣೆ ಮಾಡಿದ್ದಾರೆ. ಹೀಗೆ ಈ ಒಂದು ಅನ್ವೇಷಕ ಬುದ್ಧಿ ಇದ್ದರೆ ಖಂಡಿತವಾಗಿ ಕೂಡ ನಮಗೆ ಜೀವನದಲ್ಲಿ ಹೊಸದನ್ನು ಸಾಧಿಸಲಿಕ್ಕೆ ಮತ್ತು ಒಂದು ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನೀಡಲಿಕ್ಕೆ ಸಹಾಯ ಆಗ್ತದೆ. ಆ ನಿಟ್ಟಿನೊಳಗೆ ಚನ್ನಬಸಯ್ಯ ಚರಂತಿಮಠ್ ಅವರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಚನ್ನಬಸಯ್ಯ ಚರಂತಿಮಠ್ ಅವರೇ. ನಮಸ್ಕಾರ ಸರ್. ಜನಸಾಮಾನ್ಯರಿಗೆ ಸಿಗಬೇಕಾದಂತಹ ಅನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚಿಂತನೆ ಮಾಡಿ ಅನ್ವೇಷಣೆಗಳನ್ನು ಮಾಡಿದ್ದೀರಿ, ಪರಿಚಯ ಮಾಡ್ಕೊಳ್ಬೋದಾ ನಮ್ಮ ಕೇಳುವರಿಗೆ? ಅವಶ್ಯಕವಾಗಿ ಸರ್. ಜನ್ಮಸ್ಥಳ ಹಿರೇಕೆರೂರು, ನಮ್ಮ ಸ್ವಂತ ಊರು ಬ್ಯಾಡಗಿ ಅಂಥೇಳಿ. ನಾವು ಈಗ ನೆಲೆಯೂರಿದ್ದು ಹೂವಿನಡಗಲಿ, ಬಳ್ಳಾರಿ ಜಿಲ್ಲೆ ಅಂದರೆ ಈಗಿನ ವಿಜಯನಗರ ಜಿಲ್ಲೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಆ ಜಿಲ್ಲೆಯಲ್ಲಿ ನಮ್ಮದು ನಾವು ಇರ್ತಕ್ಕಂಥ ಸ್ಥಳ. ಈಗ ನಾವು ಮೊದಲಿಂದನೂ ವಿಜ್ಞಾನ ಅಂತಂದರೆ ಸಾಕಷ್ಟು ಆಸಕ್ತಿಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದೇನೆ. ಮೊಟ್ಟ ಮೊದಲನೇದಾಗಿ ಚಿಕ್ಕ ಬಾಲಕರಿದ್ದಾಗಿಂದನೂ ಸಹಿತ ಈ ಯಂತ್ರಗಳು ಮತ್ತು ಯಂತ್ರಗಳು ಯಾವ ರೀತಿ ಕೆಲಸ ಮಾಡುತ್ತವೆ, ಅದರಲ್ಲಿ ಹಿಂದಿನ ಇರತಕ್ಕಂಥ ವೈಜ್ಞಾನಿಕ ಗುಟ್ಟೇನು ಅನ್ನೋದು ಅರಿಯೋದ್ರ ಕಡೆಗೆ ಸಾಕಷ್ಟು ನಾವು ಗಮನವನ್ನು ಹರಿಸಿದ್ದೇವೆ. ಅದಕ್ಕೆ ನಾವು ಚಿಕ್ಕವರಿದ್ದಾಗ ನಾವು ಹೇಳ್ತಿದ್ವಿ, ಈ ಮನೆಗೆ ನಾವು ಅಲ್ಲಿ ಹೋಗೋದಕ್ಕಿಂತ ಮನೆಗೆ ಗಾಲಿ ಹಚ್ಚಿಬಿಟ್ರೆ ಚೆನ್ನಾಗಾಗತ್ತಲ್ಲ, ಎಲ್ಲಿ ಬೇಕಲ್ಲಿ ತಗೊಂಡು ಹೋಗೋದಲ್ಲ ಅಂತ ನಾವು ವಿಚಾರ ಮಾಡ್ತಿದ್ವಿ. ಈ ರೀತಿ ಚಕ್ರ ಮತ್ತು ಅಚ್ಚುಗಳು ಅಂತಕ್ಕಂಥದ್ದು ನಮಗೆ ಭಾಳಷ್ಟು ಸಾಕಷ್ಟು ಕುತೂಹಲದ ವಿಷಯವಾಗಿತ್ತು. ಅಂದರೆ ಬಾಲಕರಿದ್ದಾಗ ಏನು ಸಂಶೋಧನೆ ಮಾಡಬೇಕು, ನಮ್ಮ ಕೈಯಲ್ಲಿ ಏನು ಸಾಧ್ಯ ಇದೆ ಅದನ್ನು ಮಾಡ್ತಾ ಬಂದ್ವಿ. ನಾವು ಹೈಸ್ಕೂಲಲ್ಲಿ ಹೋದಾಗ ಇದಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವಾತಾವರಣ ಒದಗಿ ಬಂತು. ಅದನ್ನು ನಾವು ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿದ್ವಿ, ಅದರಲ್ಲಿ ನಾವು ಯಶಸ್ಸನ್ನು ಕಂಡಿವೆ ಅಂತ ಹೇಳ್ತೀವಿ ಸರ್. ಈಗ ನಾವು ಸಂಸ್ಕೃತಿ ತಂತ್ರಜ್ಞಾನ ಅಂಥೇಳಿ ಒಂದು ಉದ್ಯಮ ಸ್ಥಾಪನೆ ಮಾಡಿದ್ದೀರಿ, ಅದ್ರ ಮೂಲಕ ಅಡಿಗೆ ಮನೆಯೊಳಗೆ ಇಂಧನ ಬಳಕೆಯಲ್ಲಿ ಹೆಂಗೆ ಉಳಿತಾಯ ಮಾಡಬಹುದು ಮತ್ತು ಸ್ವಚ್ಛ ಮಾಡಲಿಕ್ಕೆ ಏನು ತಂತ್ರಜ್ಞಾನ ಇದೆ, ಕುಕ್ಕರ್ನ ವೈಜ್ಞಾನಿಕ ಬಳಕೆ ಹೆಂಗೆ ಮಾಡಬೇಕು, ಈ ತಾಯಿಬರ ಸಂಸ್ಕೃತಿ ತಂತ್ರಜ್ಞಾನದ ಮೂಲಕ ತಾವು ಹೊಸ ಹೊಸ ಅನ್ವೇಷಣೆಗಳಿಗೆ ತಮ್ಮನ್ನು ತೆರೆಕೊಂಡಿದ್ದೀರಿ. ಸೈಕಲನ್ನು ಕೂಡ ತಾವು ತಯಾರು ಮಾಡಿದ್ದೀರಿ, ಅಂದರೆ ವೇಗವಾಗಿ ಹೋಗುವಂತಹ ಸೈಕಲ್ಲು. ಸೈಕಲ್ ಮೂಲಕ ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯ ಆತಂದ್ರೆ ಖಂಡಿತವಾಗಿ ಕೂಡ ಇಂಧನ ಉಳಿತಾಯ ಆಗ್ತದೆ, ಹೀಗಾಗಿ ಆರೋಗ್ಯ ಸುಧಾರಣೆ ಆಗ್ತದೆ. ಹೌದು, ತಾವು ಬಾಲ್ಯದಲ್ಲೇ ಈ ಒಂದು ವಿಜ್ಞಾನದ ಕಡೆಗೆ ಒಲವನ್ನು ಹೊಂದಿದ್ರಿ, ಹೇಗೆ ಈ ಒಂದು ವಿಚಾರಗಳು ತಮ್ಮಲ್ಲಿ ಉದ್ಭವ ಆಗಿದೆ? ಹೇಗೆ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಯಂತ್ರಗಳನ್ನು ನೋಡಿರ್ತೀವಿ ಅಥವಾ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಿರ್ತೇವೆ, ಆವಾಗ ಆ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ನಾವು ವೈಜ್ಞಾನಿಕ ಪರಿಹಾರವನ್ನು ಮಾತ್ರ ತೆಗೆದುಕೊಂಡು ಅಂತ ಹೇಳ್ತೇವೆ. ಸಾಕಷ್ಟು ಜನ ಸಾಕಷ್ಟು ರೀತಿಯ ಪರಿಹಾರಗಳನ್ನು ನೋಡ್ಕೊಳ್ತಾ ಹೋಗ್ತಾರೆ. ಕೆಲವೊಬ್ಬರಿಗೆ ಆ ವಸ್ತು ನೋಡಿದ ತಕ್ಷಣ ಮನೋರಂಜನೆ ಒದಗ್ಬೋದು, ಅಥವಾ ಉದಾಹರಣೆಗಾಗಿ ನಾವು ಜೋ ಜಲಪಾತವನ್ನು ನೋಡಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ರಿ, ಆವಾಗ ಜನ ಭಾಳಷ್ಟು ಆನಂದ ಪಡ್ತಾರೆ. ಮೇಲಿಂದ ನೀರು ನೋಡಪ್ಪ ಎಷ್ಟು ಚೆನ್ನಾಗಿ ಬಿಡ್ತತಿ ಅಂತ ಮನೋಹರವಾಗಿದೆ ದೃಶ್ಯ ಅಂತ ಅವರು ಕಲ್ಪನೆ ಮಾಡ್ಕೊಳ್ತಾರೆ ಆ ದೃಶ್ಯವನ್ನು. ಅದೇ ಒಬ್ಬನ ಕವಿ ಹೃದಯದ ಮನುಷ್ಯ ಏನು ಮಾಡ್ತಾನೆ, ಶಿವನ ಜಡೆಯಿಂದ ನೀರು ಬರ್ತಾ ಇದೆ ಎಷ್ಟು ಚೆನ್ನಾಗಿದೆಯಲ್ಲಪ್ಪ ಇದಂತ ಅವನು ಅನುಭವಿಸ್ತಾನೆ. ಅದನ್ನು ನಾವು ಯಾವ ರೀತಿಯನ್ನು ಸ್ವೀಕರಿಸಿದ್ವಿ ಅಂತಂದರೆ, ಈಗ ವಿಶ್ವೇಶ್ವರಯ್ಯ ಅಂತಕ್ಕಂಥ ವಿಜ್ಞಾನಿಗಳು ಆಗಿರ್ಬೋದು ಅಥವಾ ಇಂಜಿನಿಯರ್ ಯಾರಾದರೂ ಕರಿಬೋದು ಅವ್ರನ್ನ, ಅವರು ಏನಂತ ಉದ್ಗಾರ ತೆಗೆದ್ರು, ಅಯ್ಯೋ ಎಷ್ಟೊಂದು ಶಕ್ತಿ ಇಲ್ಲಿ ವ್ಯರ್ಥವಾಗಿ ಹೋಗ್ತಾ ಇದೆಯಲ್ಲ ಅಂತ ಅವ್ರು ತಿಳ್ಕೊಂಡು ಅದಕ್ಕೆ ಒಂದು ಟರ್ಬೈನನ್ನು ಹಾಕಿ ಅವರು ಏನು ಮಾಡಿದರು, ವಿದ್ಯುತ್ ಶಕ್ತಿಯನ್ನು ಕಂಡುಹಿಡಿದರು. ಯಾವುದೇ ಸಮಸ್ಯೆಯನ್ನು ಸಹ ನಾನು ಬೇರು ಮಟ್ಟದಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ನಂತರ ತೆಗೆದುಕೊಂಡಂತಹ ತೀರ್ಮಾನಗಳು ಉತ್ತಮವಾಗಿರ್ತವೆ ಅಂತ ಅನ್ನೋದನ್ನು ನಾವು ಕಂಡುಕೊಂಡಿದ್ದೀವಿ. ಚನ್ನಬಸಯ್ಯ ಚರಂತಿಮಠ್ ಅವರೇ, ಈ ಶಕ್ತಿ ಅನ್ನೋದು ಅದೆಲ್ಲ ಪವರ್, ಅದು ಯಾವಾಗಲೂ ಕೂಡ ಗುರುತ್ವಾಕರ್ಷಣೆ ಬಲ ಆಗ್ಬೋದು, ಆಯಸ್ಕಾಂತ ಬಲ ಆಗ್ಬೋದು, ಸೌರಶಕ್ತಿ ಆಗ್ಬೋದು, ರೈತ ಬಾಂಧವರು ಬೆಳೀತಾ ಇರುವಂತಹ ಪೈರಾಗ್ಬೋದು, ಈ ವಿಜ್ಞಾನದ ವಸ್ತುಗಳನ್ನು ಪ್ರಯೋಗ ಮಾಡೋ ಮೂಲಕ ಮತ್ತು ವಿಶ್ಲೇಷಣೆ ಮಾಡೋದ್ರ ಮೂಲಕ ನಾವು ನೋಡ್ತೀವಲ್ಲ, ನಮಗೆ ಸಾಕಷ್ಟು ಸೂಜಿಗದ ಸಂಗತಿಗಳು ವ್ಯಕ್ತ ಆಗ್ತವೆ. ನ್ಯೂಟನ್ ಅಂತೂ ಮಾವಿನ ಹಣ್ಣು ಮೇಲಿಂದ ಬಿದ್ದ ಮೇಲೆ ಅವನಿಗೆ ಅಂದ್ರೆ ಈ ಗುರುತ್ವಾಕರ್ಷಣೆ ಶಕ್ತಿ ಬಗ್ಗೆ ಒಂದು ಅರಿವಾಯ್ತು. ಹೀಗಾಗಿ ಅನ್ವೇಷಕ ಒಂದು ಬುದ್ಧಿಯನ್ನು ಮುಂದುವರಿಸಿಕೊಂಡು ನೊಬೆಲ್ ಪಾರಿತೋಷಕ ಪ್ರಶಸ್ತಿ ಪಡೆದರು, ಜಗತ್ ಪ್ರಸಿದ್ಧ ವಿಜ್ಞಾನಿ ಆದರೂ, ಯುವತಿ ಕೂಡ ಮಾರ್ಗದರ್ಶಿ ವಿಜ್ಞಾನಿ ಆಗಿದ್ದಾರೆ. ಹೀಗೆ ಈ ಥರ ನೀವೊಬ್ಬ ರೈತನ ಮಗನಾಗಿ ಈ ಒಂದು ವಿಚಾರಗಳನ್ನ ಹೊಂದಿರಲ್ಲ, ಶಕ್ತಿಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಏನು? ಮೊಟ್ಟ ಮೊದಲನೇದಾಗಿ ಶಕ್ತಿ ಅಂತಕ್ಕಂಥದ್ದು ಮೂಲ ವಸ್ತು, ಅದು ಒಂದು ಚೈತನ್ಯ ಅಂತ ನಾವು ಹೇಳ್ತೀವಿ. ಇಲ್ಲಿ ಕೆಲಸವನ್ನು ಮಾಡಲು ಬೇಕಾದಂತಹ ಸಾಮರ್ಥ್ಯಕ್ಕೆ ನಾವು ಶಕ್ತಿ ಎಂದು ಕರೆಯುತ್ತೇವೆ. ಯಾವುದೇ ಕೆಲಸ ಮಾಡಲಿ ಶಕ್ತಿ ಬೇಕೇ ಬೇಕು. ಆದರೆ ನಾವು ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ತೇವೆ ಅನ್ನೋದು ಸಾಕಷ್ಟು ಮುಖ್ಯ. ಶಕ್ತಿಯನ್ನು ಸಮರ್ಥವಾಗಿ ಬಳಸಬೇಕು, ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು, ಅಥವಾ ಶಕ್ತಿ ಪೋಲಾಗುವನ್ನು ತಡೆಗಟ್ಟಬೇಕು. ಈ ರೀತಿ ಸಾಕಷ್ಟು ಪ್ರಯತ್ನಗಳಿಂದ ನಾವು ಶಕ್ತಿಯನ್ನು ಬಳಸಿದಾಗ ನಮಗೆ ನಮಗೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ ಅಂತ ನಾನು ಹೇಳ್ತೇವೆ ಇಲ್ಲಿ. ಈಗ ಮುಖ್ಯವಾಗಿರ್ತಕ್ಕಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ ಮೂಲಗಳು ಯಾವಪ್ಪ ಅಂದರೆ ನಮ್ಮ ಸೂರ್ಯನ ಶಕ್ತಿ ಆಗಿರ್ಬೋದು. ಸೌರಶಕ್ತಿಯಿಂದ ಸಾಕಷ್ಟು ನಾವು ಪ್ರಯೋಜನವನ್ನು ಪಡೀತಿದ್ದೇವೆ. ನಮ್ಮಲ್ಲಿರ್ತಕ್ಕಂಥ ದೈಹಿಕ ಶಕ್ತಿಗೆ ಸೂರ್ಯನೇ ಮುಖ್ಯ ಕಾರಣ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂತಂದರೆ ಸೂರ್ಯನ ಬೆಳಕನ್ನು ಉಪಯೋಗಿಸಿ ಸಸ್ಯಗಳ ಆಹಾರವನ್ನು ತಯಾರು ಮಾಡುತ್ತವೆ. ಆ ಶಕ್ತಿ ನಾವು ಊಟ ಮಾಡಿದಾಗ ಸೇವಿಸಿದಾಗ ಆ ಸೂರ್ಯನ ಶಕ್ತಿಯೇ ನಮ್ಮ ಮಾಂಸಖಂಡಗಳಲ್ಲಿ ತುಂಬಿ ದೈಹಿಕ ಶಕ್ತಿಯಾಗಿ ಬಲವರ್ಧನೆಗೊಳ್ಳುತ್ತದೆ. ಆದ್ದರಿಂದ ಸೂರ್ಯ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾದ ಜೈವಿಕ ಶಕ್ತಿಯ ಮೂಲ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಅಯಸ್ಕಾಂತ ಶಕ್ತಿ. ಅಯಸ್ಕಾಂತ ಶಕ್ತಿಯಿಂದ ನಾವು ವಿದ್ಯುತ್ ಶಕ್ತಿಯನ್ನು ನಾವು ತಯಾರು ಮಾಡ್ತೇವೆ. ಈಗ ವಿದ್ಯುತ್ ಇಲ್ಲಪ್ಪ ಅಂದರೆ ನಮ್ಗೆ ಯಾವುದೇ ಜೀವನವೇ ಆಗೋದಿಲ್ಲ. ಆದ್ದರಿಂದ ವಿದ್ಯುತ್ ಶಕ್ತಿ ಅಂತ ಆಗಿರ್ಬೋದು, ಇದು ಸಾಕಷ್ಟು ಪ್ರಮುಖವಾದ ಶಕ್ತಿಯ ಮೂಲ. ಅದೇ ರೀತಿ ಗುರುತ್ವಾಕರ್ಷಣ ಶಕ್ತಿ ನಾವೆಲ್ಲ ನೋಡಿದ್ದೇವೆ. ಗ್ರಹಗಳು, ನಕ್ಷತ್ರಗಳು ಇವೆಲ್ಲವೂ ತಮ್ಮ ಪಥದಲ್ಲಿ ಯೋಗ್ಯ ರೀತಿಯಿಂದ ಚಲನೆ ಮಾಡಬೇಕಾದ್ರೆ ಗುರುತ್ವಾಕರ್ಷಣ ಶಕ್ತಿ ಮುಖ್ಯವಾಗಿರ್ತಕ್ಕಂಥ ಕಾರಣ. ಈ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಯಾವತ್ತೂ ಅಲಕ್ಷ್ಯ ಮಾಡಬಾರ್ದು. ಆದ್ದರಿಂದ ಅದಕ್ಕೆ ಬಹಳಷ್ಟು ಮಹತ್ವ ಕೊಡಬೇಕು ಅಂದರೆ ಸಮರ್ಥವಾಗಿ ಬಳಸಬೇಕು. ಶಕ್ತಿ ಮಾತೆಯನ್ನು ನಾವು ಪೂಜಿಸ್ತೇವೆ. ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ದಸರಾದಲ್ಲಿ ಆ ಶಕ್ತಿ ಮಾತೆ ಚಾಮುಂಡೇಶ್ವರ ದೇವಿ ಅಂತಂದು ಸಾಕಷ್ಟು ಪುರಾಣವನ್ನೆಲ್ಲ ಹಚ್ತೇವೆ. ಈ ರೀತಿ ಶಕ್ತಿ ಮಾತೆಯನ್ನು ಬರೀ ಆರಾಧಿಸುವುದು ಅಷ್ಟೇ ಅಲ್ಲ, ಶಕ್ತಿ ಮಾತೆಗೆ ನಾವು ಯೋಗ್ಯವಾದ ಬೆಲೆಯನ್ನು ಕೊಡಬೇಕು. ಕೊಟ್ಟಾಗ ನಾವು ಅದನ್ನು ನಾವು ಅದಕ್ಕೆ ಮಹತ್ವದ ಸ್ಥಾನವನ್ನು ಕೊಟ್ಟಂತಾಗುತ್ತದೆ ಅಂತ ನಮ್ಮ ಅಭಿಪ್ರಾಯ. ಈಗ ನಮ್ಮ ಸುತ್ತಮುತ್ತಲು ಆಗ್ತಿರುವಂಥ ಒಂದು ಸಂಗತಿಗಳನ್ನು ವೈಜ್ಞಾನಿಕ ಹಿನ್ನೆಲೆಯೊಳಗೆ ನೋಡಿದಾಗ ನಮಗೆ ಒಂದು ಎಷ್ಟೋ ಅರಿವಾಗ್ತದೆ. ಅಂದರೆ ನಿತ್ಯ ಜೀವನದಲ್ಲಿ ವಿಜ್ಞಾನವನ್ನು ಅಳವಡಿಸ್ಕೊಂಡ್ರೆ ನಾವು ಮೋಸ ಹೋಗೋದು ತಪ್ಪುತ್ತೆ. ಆಮೇಲೆ ಮುಖ್ಯವಾಗಿ ಆ ಒಂದು ನೈಸರ್ಗಿಕವೇ ಆಗ್ತಿರುವಂತಹ ವೈಜ್ಞಾನಿಕ ಸಂಗತಿಗಳನ್ನ ನೋಡಲಿಕ್ಕೆ ಒಂಥರ ಎರಡು ಕಣ್ಣು ಸಾಲೋದಿಲ್ಲ, ಹಂಗೆ ಅನಿಸ್ತದೆ. ಈಗ ತಾವು ಒಬ್ಬ ಗ್ರಾಮೀಣ ಭಾಗದಲ್ಲಿ ಇದ್ದೀರಿ, ಅಡುಗೆ ಮನೆಯೊಳಗೆ ಸಾಕಷ್ಟು ಏನು ಉಳಿತಾಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ವಿಚಾರಗಳನ್ನ ಮಾಡಿರಿ, ಮತ್ತು ಅನುಕೂಲತೆ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ನೀವು ಅನ್ವೇಷಣೆಗಳನ್ನು ಮಾಡಿದ್ದೀರಿ. ಅಡುಗೆ ಮನೆ ಸುಧಾರಣೆಗೆ ಇಂಧನ ಬಳಕೆ ಆಗಿರ್ಬೋದು, ಕುಕ್ಕರ್ನ ವೈಜ್ಞಾನಿಕ ಬಳಕೆ ಆಗಿರ್ಬೋದು, ಹಾಲಿನ ಸಂಸ್ಕರಣೆ ಆಗಿರ್ಬೋದು, ತಮ್ಮ ಈ ಒಂದು ಸಂಶೋಧನೆ ಯಾವ ಮಟ್ಟಿಗಿದೆ? ನಮ್ಮ ವಿಶೇಷವಾಗಿ ರೈತ ಮಹಿಳೆಯರಿಗೆ ಇದು ಬಹಳ ಅವಶ್ಯಕವಾಗಿದೆ. ಈಗ ಒಂದು ಮಾತು ಹೇಳಿದ್ರಿ ಸರ್, ನೀವು ಮೂಢನಂಬಿಕೆ ಅಂತ ಒಂದು ಹೇಳಿದ್ರಿ. ಈ ಮೂಢನಂಬಿಕೆ ಇವೆಲ್ಲ ಯಾವ ರೀತಿ ಬಂತು ಅಂದರೆ ಅವು ನಿಜವಾದ ನಂಬಿಕೆಗಳೇ. ಹಿರಿಯರು ಮಾಡಿರ್ತಕ್ಕಂಥದ್ದು ಅವರಿಗೆ ವೈಜ್ಞಾನಿಕ ಸತ್ಯಗಳು ಗೊತ್ತಿಲ್ಲದೇ ಇರ್ಬೋದು, ಆದರೆ ತಮ್ಮ ಅನುಭವಗಳ ಮೂಲಕ ಅವರು ವಿಜ್ಞಾನವನ್ನು ಒಪ್ಪಿಕೊಂಡಿದ್ದರು, ವಿಜ್ಞಾನವನ್ನು ಒಪ್ಪಿಕೊಂಡಿದ್ದರು, ವಿಜ್ಞಾನದ ಸಹಾಯದಿಂದಲೇ ಅವರು ಅದನ್ನು ಬಳಕೆ ಮಾಡ್ತಿದ್ರು. ಅದು ಬರ್ತಾ ಬರ್ತಾ ಬರ್ತಾ ಏನಾಯಿತು, ಅದು ನಮಗೆ ಅಂಧಾನುಕರಣೆಯಿಂದ ನಾವು ಅದನ್ನು ಮಾಡ್ತಾ ಬಂದೀವಿ. ಇದಕ್ಕೊಂದು ಉತ್ತಮ ಉದಾಹರಣೆಯನ್ನು ಹೇಳಬೇಕಂತಂದರೆ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಒಂದು ಪೂಜೆ ಮಾಡ್ತಿದ್ರು. ಪೂಜೆ ಮಾಡೋ ಟೈಮ್ನಲ್ಲಿ ಒಂದು ಬೆಕ್ಕು ಅಡ್ಡ ಬರ್ತಿತ್ತು. ಆವಾಗ ಏನು ಮಾಡ್ತಿದ್ರು, ಅದು ದೇವ್ರಿಗೆ ಹಚ್ಚಿ ದೀಪನ ಉಳಿಸೋದಾಗಲಿ ಅಥವಾ ಏನಾದರೂ ಪ್ರಸಾದವನ್ನು ಹಾಳು ಮಾಡ್ತಿದ್ರು, ಅದನ್ನ ಏನು ಮಾಡ್ತಿದ್ರು, ಬೆಕ್ಕನ್ನು ತೆಗೆದುಕೊಂಡು ಹೋಗಿ ಒಂದು ಬುಟ್ಟಿಯಲ್ಲಿ ಮುಚ್ಚಿದ್ರು. ಅದನ್ನು ಮುಚ್ಚಿ ಆಮೇಲೆ ಪೂಜೆಯನ್ನು ಮುಂದುವರಿಸಿದ್ರು. ಅದೇ ಸಂಸ್ಕೃತಿ ಮುಂದುವರಿತಾ ಬಂತು. ಬೆಕ್ಕು ಅವರ ಮಗನ ಕಾಲಕ್ಕೆ ಸತ್ತೋಗ್ಬಿಡ್ತದೆ. ಆಗ ಅವನ ಮೊಮ್ಮಗ ಏನು ಮಾಡ್ತಾನೆ, ಆವಾಗ ಅವನು ಸಹಿತ ಓ ಬೆಕ್ಕನ್ನು ಮುಚ್ಚಿದಾಗ ಮಾತ್ರ ನಾವು ಪೂಜೆ ಮಾಡಬೇಕು ಅಂತ ತಿಳ್ಕೊಂಡು ಅವನು ಎಲ್ಲೋ ದೂರ ಓಡಾಡ್ತಕ್ಕಂಥ ಬೆಕ್ಕನ್ನು ಹಿಡ್ಕೊಂಬಂದು ಅದನ್ನು ಬುಟ್ಟಿಯಲ್ಲಿ ಮುಚ್ಚಿದ್ದ. ಮುಚ್ಚಿ ಪೂಜೆಯನ್ನು ಅವನು ಮುಂದುವರಿಸ್ತಿದ್ದ. ಅದನ್ನು ನಾವು ಯಾಕೆ ಮಾಡ್ತಿದ್ದೀವಿ ಅನ್ನೋದನ್ನು ಮೂಲ ಕಲ್ಪನೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸದೆ ಮಾಡಿದಾಗ ಇವು ಮೂಢನಂಬಿಕೆಗಳಾಗಿ ಪರಿವರ್ತನೆ ಹೊಂದಿದವು ಅಂತ ನಾವಿಲ್ಲಿ ಹೇಳ್ತೀವಿ. ನಾವೊಂದು ರೈತರು ಹೇಳ್ತಕ್ಕಂಥ ಒಂದು ಮಾತು ಕೇಳಿದ್ದೇವೆ, ಎತ್ತು ಎರಿಗೆ ಎಮ್ಮೆ ಕೆರೆಗೆ ಅಂಥೇಳಿ. ಇದು ಯಾಕೆ ಹಂಗಾಗುತ್ತೆ? ಇದಕ್ಕೆ ವೈಜ್ಞಾನಿಕ ಕಾರಣವನ್ನು ನೋಡಿದಾಗ ನೀವು ಎತ್ತಿನ ಬಣ್ಣವನ್ನು ಗಮನಿಸಿದ್ದೀರಿ. ಯಾವ ರೀತಿ ಇರುತ್ತೆ ಎತ್ತಿನ ಬಣ್ಣ? ಸಾಮಾನ್ಯವಾಗಿ ಬಿಳಿ ಕಲರ್ ಇರುತ್ತೆ. ಎಮ್ಮೆ ಯಾವ ಬಣ್ಣ ಇರ್ತದೆ? ಕಪ್ಪು ಬಣ್ಣ. ಇಲ್ಲಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ಬಿಳಿ ಬಣ್ಣ ಅಂತಕ್ಕಂಥದ್ದು ಬಿಸಿಲನ್ನು ಅದು ಹೀರಿಕೊಳ್ಳುವುದಿಲ್ಲ, ಅದನ್ನು ಮತ್ತೆ ಅದನ್ನು ಏನು ಮಾಡ್ತೀವಿ, ಪ್ರತಿಫಲನಗೊಳಿಸಿ ಅದನ್ನು ತಾನು ಕಾಯೋದಕ್ಕೆ ಅವಕಾಶ ಕೊಡೋದಿಲ್ಲ. ಬಿಳಿ ಬಣ್ಣದ ವಸ್ತುಗಳು ಯಾವುದಾದ್ರೂ ಅಷ್ಟೇ ಹೆಚ್ಚು ಕಾಯೋದಿಲ್ಲ. ಆದ್ದರಿಂದ ನಾವು ಬೇಸಿಗೆಯಲ್ಲಿ ಬಿಳಿ ಬಣ್ಣದ ಬಟ್ಟೆಗಳನ್ನು, ಹತ್ತಿ ಬಟ್ಟೆಗಳನ್ನು ಹಾಕ್ತೇವೆ. ಕಪ್ಪಾದ ವಸ್ತುಗಳು ಉಷ್ಣತೆಯನ್ನು ಹೀರಿಕೊಳ್ಳುತ್ತವೆ, ಅದು ಹೆಚ್ಚು ಕಾಯುತ್ತವೆ. ಆದ್ದರಿಂದ ಎಮ್ಮೆ ಮೇಲಿನ ಚರ್ಮ ಸಾಕಷ್ಟು ಕಾಯೋದ್ರಿಂದ ಅದು ಹೆಚ್ಚು ಶಾಖವನ್ನು ಅನುಭವಿಸಿ ಅದು ಎಮ್ಮೆ ಹೋಗಿ ನೀರಲ್ಲಿ ಬೀಳುತ್ತೆ. ನಿಜವಾದ ವೈಜ್ಞಾನಿಕ ಸತ್ಯ ಈ ಒಂದು ಗಾದೆಗೆ ಕೂಡ ಎತ್ತು ಏರಿಗೆ ಕೋಣಕೇರಿಗೆ ಈ ಇದಕ್ಕೆ ಗಾದೆಗೆ ಕೂಡ ವೈಜ್ಞಾನಿಕ ಹಿನ್ನೆಲೆ ಇರೋದ್ರಿಂದ ವಿಶ್ಲೇಷಣೆ ಮಾಡಿದಾಗ ನಮಗೆ ಒಂದು ಉತ್ತಮ ಫಲಿತಾಂಶ ಕಂಡು ಬರ್ತದೆ. ಮುಂದೆ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ದಾರಿ ಆಗುತ್ತದೆ. ಇಲ್ಲದ್ರೆ ಏನಾಗುತ್ತೆ, ಅದು ಮೂಢನಂಬಿಕೆ ಅಂತ ಹೇಳಿ ಅದರ ಅಂಧಾನಕರಣೆಯಾಗಿ ಅದನ್ನು ಹಂಗೆ ಕಂಟಿನ್ಯೂಸ್ ಸುಮ್ಮನೆ ಮಾಡ್ತಾನೆ ಬರ್ತದೆ. ಆಕ್ಚುಲಿ ಮೂಢನಂಬಿಕೆ ಅನ್ನೋದು ಸಾಮಾನ್ಯವಾಗಿ ಇಲ್ಲ. ಕಿವಿಯಿಂದ ಕಿವಿಗೆ ಬಾಯಿಂದ ಬಾಯಿಗೆ ಬಂದು ಬಂದು ಬಂದು ಏನಾಗುತ್ತೆ, ಅಪಭ್ರಂಶವಾಗಿ ತನ್ನ ಆಕಾರವನ್ನು ಕೆಡಿಸಿಕೊಂಡು ಈ ರೀತಿ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಒಂದು ಅಂದ್ರೆ ನಾವು ವೈಜ್ಞಾನಿಕ ಹಿನ್ನೆಲೆಯೊಳಗೆ ನಾವು ಪ್ರತಿಯೊಂದನ್ನು ವಿಚಾರ ಮಾಡಕ್ ಸಾಧ್ಯ, ಆದ್ರೆ ನಂಬಿಕೆ ಮೂಢನಂಬಿಕೆ ಆಗುವುದಿಲ್ಲ. ಈಗ ಅಡಿಗೆ ಮನೆಯ ಇಂಧನ ಬಳಕೆ ಕುರಿತಂತೆ ನೀವು ಸಾಕಷ್ಟು ಅನ್ವೇಷಕ ಬುದ್ಧಿಯನ್ನು ಹೊಂದಿದ್ದೀರಿ, ರೈತ ಮಹಿಳೆಯರಿಗೆ ಸಾಕಷ್ಟು ಸಹಾಯ ಮಾಡೋ ನಿಟ್ಟಿನೊಳಗೆ ನೀವು ವಿಚಾರ ಮಾಡಿದಿರಿ, ಆ ಅನ್ವೇಷಣೆಗಳ ಬಗ್ಗೆ ಮಾತಾಡಿ. ಮೊಟ್ಟ ಮೊದಲನೇದಾಗಿ ಇದೊಂದು ತಾಯಿ ಒಂದು ಕಲಿತರೆ ಇಡೀ ಸಮಾಜ ಒಂದು ಕಲಿತದೆ ಅಂತ ನಾವು ಕೇಳಿದ್ದೀವಿ. ಮಾತೆಯನ್ನು ಪ್ರಧಾನವಾಗಿರ್ತಕ್ಕಂಥ ಒಂದು ಸಂಸಾರಗಳು ಕುಟುಂಬಗಳು ಇರ್ತಿದ್ದು, ಈಗ ತಾಯಿ ಅಂತಕ್ಕಂಥ ಸಾಕಷ್ಟು ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಾಳೆ. ಅಡಿಗೆ ಮನೆಯ ಪೂರ್ತಿ ಜವಾಬ್ದಾರಿಯು ತಾಯಿಯ ಮೇಲೇನೆ ಇರುತ್ತದೆ. ತಾಯಿ ಅಂತಕ್ಕಂಥವಳು ಅಡಿಗೆ ಮನೆಯ ಕ್ಷೇತ್ರದಲ್ಲಿ ಆಹಾರವನ್ನು ಮಾಡ್ತಕ್ಕಂಥದ್ದಾಗಲಿ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥದ್ರಲ್ಲಿ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತಾಳೆ. ಆ ಅಡಿಗೆ ಮಾಡುವಾಗ ಕೆಲವೊಂದು ವೈಜ್ಞಾನಿಕ ಕ್ರಮಗಳನ್ನು ಅವರು ತೆಗೆದುಕೊಂಡರೆ, ಈಗ ನಾವು ಉಪಯೋಗಿಸ್ತಕ್ಕಂತಹ ಗ್ಯಾಸ್ ಆಗಿರ್ಬೋದು, ಅದು ಈಗ 1,000 ರೂಪಾಯಿ ಗಡಿಯನ್ನು ದಾಟಿ ಮುಂದೆ ಹೋಗಿದೆ. ಅಂದರೆ LPG ಅನಿಲ ಅಡಿಗೆ ಅನಿಲನ್ನು ಉಳಿಸಬೇಕಂತಕ್ಕಂಥ ಸಾಕಷ್ಟು ಪ್ರಾಮುಖ್ಯತೆಯನ್ನು ಈಗ ಪ್ರಸ್ತುತ ಕಾಲದಲ್ಲಿ ನಾವು ನೋಡಬಹುದಾಗಿದೆ. ಉದಾಹರಣೆಗಾಗಿ ಇದಕ್ಕೆ ಒಂದು ಸ್ವಲ್ಪ ನಾವು ವೈಜ್ಞಾನಿಕ ಹಿನ್ನೆಲೆಯನ್ನು ಸ್ವಲ್ಪ ಗಮನಿಸಬೇಕಾಗುತ್ತದೆ. 3 ಅಥವಾ 4ನೇ ಕ್ಲಾಸ್ದಾಗ ಓದಿರ್ತೇವೆ, ನೀರನ್ನು 0 ಡಿಗ್ರಿವರೆಗೆ ತಂಪುಗೊಳಿಸಿದಾಗ ಮಂಜುಗಡ್ಡೆ ಆಗುತ್ತದೆ, ಅದು ಘನ ಪದಾರ್ಥ. ಅದೇ ಮಂಜುಗಡ್ಡೆಗೆ ಶಾಖವನ್ನು ಕೊಡುತ್ತಾ ಸಾಗಿದಂತೆ 20 ಡಿಗ್ರಿ 30 ಡಿಗ್ರಿ ಈ ತರ 90 100 ಡಿಗ್ರಿ ಹೋದಾಗ ನೀರು ಕುದಿಯಲು ಪ್ರಾರಂಭಿಸುತ್ತದೆ, ಆಗ ಆವಿ ಆಗುತ್ತದೆ ಅಂತ ನಾವು ನೋಡಿದೀವಿ, ಓದಿದೀವಿ, ಕೇಳಿದೀವಿ. ಅದನ್ನು ನಾವು ಎಲ್ಲಿಗೆ ಸೀಮಿತಗೊಳಿಸ್ತೀವಿ, ಮಾರ್ಕ್ಸ್ ಬಂದ್ರೆ ಸಾಕಪ್ಪ ಅಂತ ಹೇಳಿ ಅದನ್ನು ಬಿಟ್ಬಿಡ್ತೇವೆ ಅಲ್ಲಿಗೆ. ಆ ಒಂದು ಜ್ಞಾನವನ್ನು ಅಡಿಗೆ ಮನೆಗೆ ತೆಗೆದುಕೊಂಡು ಬರುವುದಿಲ್ಲ, ಅದು ಯಾಕಪ್ಪ ಅದ್ರ ಮುಗಿದ್ಬಿಡಪ್ಪ ಯಾಕಂತೇಳಿ ನಾವು ಬಿಟ್ಬಿಡ್ತೇವೆ. ಆ ಜ್ಞಾನವನ್ನು ನಾವು ಅಡಿಗೆ ಮನೆಯಲ್ಲಿ ತಂದಾಗ ನಾವು ಗ್ಯಾಸ್ ಅನ್ನು ಉಳಿಸಬಹುದು. ಇದು ಹೇಗಪ್ಪ ಉಳಿಸ್ತೇವೆ ಅಂತಂದ್ರೆ, ಈಗ ನಮಗೆ ವೈಜ್ಞಾನಿಕವಾಗಿ ನೋಡಿದಾಗ ಕುದಿಯತಕ್ಕಂಥ ಪಾತ್ರೆಯಲ್ಲಿ ಥರ್ಮಾಮೀಟರ್ ಇಟ್ಟು ನೋಡಿದಾಗ ಅದು ನಮಗೆ ಕುದಿತಕ್ಕಂಥದ್ದು ನಮ್ಮ ಗಮನಕ್ಕೆ ಬರ್ತದೆ. ರೂಮ್ ಟೆಂಪರೇಚರ್ ಅಂದ್ರೆ ಕೊಠಡಿಯ ಉಷ್ಣಾಂಶ ಸಾಮಾನ್ಯವಾಗಿ 22-23 ಇದ್ರೆ ಅಲ್ಲಿಂದ ಅದು ಮುಂದೆ ಸಾಗ್ತದೆ, ಆ ಥರ್ಮಾಮೀಟರ್ ರೀಡಿಂಗ್ ಅಂತಕ್ಕಂಥದ್ದು. ಅದು ಹೋಗ್ತಾ ಹೋಗ್ತಾ ಲಾಸ್ಟ್ಗೆ ಕುದಿಯಲಿಕ್ಕೆ ನೀರು ಯಾವಾಗ ಸ್ಟಾರ್ಟ್ ಆಯಿತು ಅದು 100 ಡಿಗ್ರಿ ಸೆಂಟಿಗ್ರೇಡ್ ಅನ್ನು ತಲುಪುತ್ತದೆ. ಅದು ಮುಂದೆ 100 ಡಿಗ್ರಿ ಸೆಂಟಿಗ್ರೇಡ್ ಬಿಟ್ಟು ಮುಂದಕ್ಕೆ ಹೋಗೋದಿಲ್ಲ. ಇದು ನಾವು ತಿಳ್ಕೊಳ್ಬೇಕು. ಇದನ್ನ ಇದಕ್ಕಿಂತ ಮೊದಲು ನಾವು ತಿಳ್ಕೊಳ್ಬೇಕಾಗಿದ್ದೇನಪ್ಪ ಅಂದ್ರೆ, ಈಗ LPG ಗ್ಯಾಸ್ ನಿಂದ ಬರ್ತಕ್ಕಂಥ ಊರಿಗೆ 1980 ಡಿಗ್ರಿಯಷ್ಟು ಉಷ್ಣತೆ ಇರುತ್ತದೆ. ನಮಗೆ ಬೇಕಾಗಿದ್ದೆಷ್ಟು 100 ಡಿಗ್ರಿ ಸಾಕು. ನಾವು ಎಷ್ಟು ಕೊಡ್ತಿದೀವಿ ಈಗ 20 ಪಟ್ಟು ಹೆಚ್ಚು. ಟೋಟಲ್ ಅಂದ್ರೆ ರೌಂಡ್ ತಗೊಂಡ್ರೆ 2000 ಡಿಗ್ರಿಯಷ್ಟು ಉಷ್ಣತೆಯನ್ನು ನಾವು ಅಡಿಗೆ ಮಾಡೋದಕ್ಕಾಗಿ ಬಳಸ್ತೇವೆ. ಆದ್ರೆ ಇಲ್ಲಿ ಬರ್ತಕ್ಕಂಥದ್ದೇನು, ನಮಗೆ ಉರಿಯನ್ನ ಕಡಿಮೆ ಮಾಡಬೇಕು. ಯಾವಾಗ ಕಡಿಮೆ ಮಾಡಬೇಕು, ಮನೆಯ ಒಲೆಯ ಮೇಲೆ ಇಟ್ಟಿರ್ತಕ್ಕಂತಹ ಅನ್ನದ ಪಾತ್ರೆ ಅನ್ನ ಕುದಿಯೋಕೆ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ನಾವು ಅದರ ಉರಿಯನ್ನ ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು, ಅದು ಕುದಿಯಲಿಕ್ಕೆ ಎಷ್ಟು ಬೇಕು ಅಷ್ಟನ್ನೇ ನಾವು ಇಲ್ಲಿ ಕೊಡಬೇಕು. ಅದು ಕೊಟ್ಟಾಗ ಅದು ಅಲ್ಲಿ ನಾವು ಸಾಕಷ್ಟು ಇಂಧನ ಉಳಿಸ್ತೇವೆ. ಇದಕ್ಕೆ ನೀವು ಒಂದು ಉದಾಹರಣೆಯನ್ನು ಬೇಕಾದ್ರೆ ನೋಡಬಹುದು. ದೀಪಾವಳಿಯಲ್ಲಿ ನಾವೆಲ್ಲರೂ ಪಣತಿಯನ್ನು ಹಚ್ತೇವೆ. ಈಗ ಗಾಳಿ ಬರುತ್ತಂತ ಸ್ವಲ್ಪ ನಮ್ಮ ದೊಡ್ಡದಾಗಿ ದೀಪವನ್ನು ಮಾಡಿದಾಗ ಅದು 2 ಗಂಟೆ ಬಹಳ ಅಂದ್ರೆ 3 ಗಂಟೆಗೆ ಆರಿ ಬಿಡುತ್ತೆ. ಅದೇ ದೀಪವನ್ನು ನೀವು ದೇವರ ಹತ್ರ ತಗೊಂಡ್ಬಂದು ಸಣ್ಣದಾಗಿ ಅತ್ಯಂತ ಚಿಕ್ಕದಾಗಿ ಮಾಡಿದ್ರೆ ಅದು ಕನಿಷ್ಠ ರಾತ್ರಿ ಎಲ್ಲ ಉರಿಯೋದನ್ನು ನೀವು ನೋಡಿರ್ತೀವಿ. ಆ ಒಂದು ತತ್ವವನ್ನು ನೋಡಿದಾಗ ಇಲ್ಲಿ ಸಾಕಷ್ಟು ಗ್ಯಾಸ್ ವೇಸ್ಟ್ ಆಗುತ್ತೆ ಅಂತ ನೀವು ತಿಳ್ಕೊಬಹುದು. ಈಗ ನಮಗೆ ಬೇಕಾಗಿರೋದು 100 ಸೆಂಟಿಗ್ರೇಡ್. ನಾವೇನ್ ಮಾಡ್ತೇವೆ, 20 ಪಟ್ಟು ದೊಡ್ಡದಾಗಿ ಅಂದ್ರೆ 2000 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆಯನ್ನು ಕೊಡಬಲ್ಲ. ಉಷ್ಣತೆಯನ್ನು ನಾವು ವ್ಯರ್ಥ ಮಾಡಿದ್ವಲ್ಲ ಅಂತ ನಮ್ಗೆ ಈಗ ಅನಿಸುತ್ತೆ. ಇದನ್ನ ನಾವು ವಿಜ್ಞಾನದಿಂದ ತಿಳ್ಕೊಬಹುದು ಅಂತ ಹೇಳಿ. ಮುಂದೆ ಇದೇ ರೀತಿ ಅನ್ನವನ್ನ ಹೊರಗಡೆ ಮಾಡಿದಾಗ ಅಂದ್ರೆ ಕುಕ್ಕರ್ನ ಬಿಟ್ಟು ಮಾಡಿದಾಗ ಇದು ಉಳಿತಾಯದ ಒಂದು ಮಟ್ಟ ಆಯ್ತು. ಮುಂದೆ ಕುಕ್ಕರ್ನಲ್ಲಿಯೂ ಸಹಿತ ನಾವು ಇದಕ್ಕಿಂತ ಹೆಚ್ಚು ಅನಿಲವನ್ನು ಉಳಿಸಬಹುದು. ಹಾಲಿನ ಕುಕ್ಕರ್ನ ಉಳಿಸೋದ್ರಿಂದ ಇನ್ನೂ ಹೆಚ್ಚು ಅನಿಲದ ಉಳಿತಾಯವನ್ನು ನಾವು ಮಾಡಬಹುದು ಅಂತ ಹೇಳ್ತೀವಿ. ಚರಂತಿಮಠ ಅವರೇ, ನೀವು ಸಾಕಷ್ಟು ನೈಜ ದೃಷ್ಟಿಯನ್ನು ಹೊಂದಿವರಾಗಿರಿ. ಈಗ ನೋಡ್ರಿ, ಬಿಸಿಯಾಗಿರುವಂತ ಗ್ಯಾಸಿನ ಒಂದು ಶಕ್ತಿ ಬಹಳ ಜಾಸ್ತಿ ಇದೆ, ಅದನ್ನ ನಾವು ಸರಿಯಾಗಿ ಉಪಯೋಗ ಮಾಡ್ತಾ ಇಲ್ಲ. ಹಿತಮಿತವಾಗಿ ಉಪಯೋಗ ಮಾಡುವುದನ್ನು ಕಲಿಬೇಕು ನೋಡ್ರಿ. ಯಾಕಂದ್ರೆ ನೀರು ಕುದಿತಾ ಇದ್ದಾಗ ಮತ್ತೆ ಅದನ್ನ ಜೋರು ಇಡೋದ್ರಲ್ಲಿ ಅರ್ಥ ಇಲ್ಲ, ಸಣ್ಣಿಟ್ರು ಕೂಡ ಅದು ತಾನೇ ಕುದಿತಾ ಹೋಗುತ್ತೆ. ಇದಕ್ಕೊಂದು ನೀವು ಉದಾಹರಣೆಯನ್ನು ಗಮನಿಸಬಹುದು, ನೀವು ಟಿವಿಯಲ್ಲಿ ನೋಡಿರ್ಬೋದು ಈ ಭೂತಯ್ಯ ನಮಗ ಈ ಪಿಕ್ಚರ್ ಅಂತ ನೋಡಿರ್ಬೋದು ನೀವು. ಅದರೊಳಗಡೆ ಅವನು ಕೋರ್ಟ್ಗೆ ಆಗಿ ಬಂದಿರ್ತಾರೆ ವಾದ ಮಾಡೋದಕ್ಕೆ, ಅವ್ರಿಗೆ ಅವ್ರ ಹತ್ರ ದುಡ್ಡು ಇರೋದಲ್ಲ. ಒಬ್ಬನ ಏನ್ ಮಾಡ್ತಾನ, ಕಂಬಳಿ ಹೊಚ್ಕೊಂಡು ಇದಕ್ಕೆ ಬರ್ತಾನೆ, ಊಟಕ್ಕೆ ಅಂತ ಬರ್ತಾನೆ ಖಾನಾವಳಿಗೆ. ಅವನು ಉಣ್ಣವನ್ ಮಾತ್ರ ಕಂಬಳಿ ಹೊಚ್ಕೊಂಡ್ ಬರ್ತಾನೆ, ಊಟ ಮಾಡ್ತಾನೆ. ಹೊಟ್ಟೆ ಊಟ ಆದ್ಮೇಲೆ ಅವನೇನ್ ಮಾಡ್ತಾನೆ, ಇನ್ನೊಬ್ಬನಿಗೆ ಕಂಬಳಿ ಕೊಡ್ತಾನೆ, ಅವಕಾಶ ಕೊಡ್ತಾನೆ. ಆಮೇಲೆ ಅವನು ಕಂಬಳಿ ಹೊಚ್ಚಿ ಇನ್ನೊಬ್ಬನಿಗೆ ಕೊಡ್ತಾನೆ. ಹಾಗೆ ಇಲ್ಲಿ ಉಷ್ಣತೆ ಅಂತಕ್ಕಂಥದ್ದು ಸಾಕಷ್ಟು ಒಬ್ಬರಿಗೆ ಆಗ್ತಕ್ಕಂಥದ್ದನ್ನ ದುರುಪಯೋಗ ಆಗುತ್ತದೆ. ಅವನು ಅದಕ್ಕೆ ಖಾನಾವಳಿಯನ್ನು ಮುಚ್ಚಿಕೊಂಡು ಹೋಗ್ಬಿಡ್ತಾನೆ. ಅವನು ಹೇಳ್ತಾನಲ್ಲ, ಏ ಖಾನಾವಳಿ ಇದರಿಂದ ಊಟ ಫುಲ್ ಊಟ ಬಂದ್ ಮಾಡಪ್ಪ ಅಂತ ಹೇಳಿ. ಇದಕ್ಕೆನೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಶಬ್ದ ಕೂಡ ಇದೆ. ಇದಕ್ಕೆ ನಾವು ಗುಪ್ತೋಷ್ಣ ಅಂತ ಕರಿತೀವಿ. ಗುಪ್ತೋಷ್ಣ ಅಂತಂದ್ರೆ ಈಗ ನೀರು 100 ಡಿಗ್ರಿಯನ್ನು ಮಾತ್ರ ಉಳಿಸಿಕೊಂಡು ಇನ್ನು ಉಳಿದ ಎಲ್ಲ ಉಷ್ಣತೆಯನ್ನು ಅದು ಎದಕ್ಕೆ ಖರ್ಚು ಮಾಡುತ್ತಪ್ಪ ಅಂದ್ರೆ, ನೀರು ಆವಿಯಾಗೋದಕ್ಕೆ ಖರ್ಚಾಗುತ್ತದೆ. ಉಳಿದ ಎಲ್ಲಾ ಶಕ್ತಿಯು ನಮಗೆ ಗೊತ್ತಾಗದಂತೆ, ಅಂದ್ರೆ ರೈತರ ಕಾಳು ಚೀಲದಲ್ಲಿ ಹೆಂಗ್ ಸೋರ್ ಹೋಗ್ತದಲ್ಲ ತೂತಾದಾಗ, ಹಂಗ ನಮ್ಮ LPG ಗ್ಯಾಸ್ ಅಂತಕ್ಕಂಥದ್ದು ಗುಪ್ತೋಷ್ಣ ಅಂದ್ರೆ ಇಂಗ್ಲಿಷ್ ನಲ್ಲಿ ಲೇಟೆಂಟ್ ಹೀಟ್ ಅಂತ ಕರೀತಾರೆ, ನಾವೆಲ್ಲ ಓದಿರ್ತೇವೆ ಪಿ ಯು ಸಿ ಅಲ್ಲಿಂದ, ಅದು ಶಕ್ತಿಯನ್ನ ಉಪಯೋಗ ಮಾಡಿಕೊಳ್ಳುತ್ತೆ. ಈ ಲಾಸ್ ಹಾಕಂದ್ರೆ ನಮಗೆ ಕಣ್ಣಿಗೆ ಕಾಣಲಾರದೆ ಹೋಗ್ತಾ ಇರೋದ್ರಿಂದ ನಮಗೆ ಇದು ಗೊತ್ತಾಗುತ್ತೆ. ನಮ್ಮ ಮಹಿಳೆಯರು ರೈತ ಮಹಿಳೆಯರು ವಿಶೇಷವಾಗಿ ಈ ಕಡೆ ಗಮನ ಹರಿಸಲಿ ಅಂತ ಹಾರೈಸೋಣ. ಚನ್ನಬಸಯ್ಯ ಸರ್ ಅಂತ ಮಾಡವ್ರೆ, ವೈಜ್ಞಾನಿಕವಾಗಿ ಎಲ್ಲವನ್ನು ವಿಚಾರ ಮಾಡ್ತೀರಿ. ಸೈಕಲ್ ಅನ್ನು ಕೂಡ ಕಂಡುಹಿಡಿದಿರಿ, ವೇಗವಾಗಿ ಹೋಗುವಂತ ಸೈಕಲ್. ಈಗ ಸೈಕಲ್ ಅಂದ್ರೆ ನಿಜವಾಗಿ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಮತ್ತೆ ನಮ್ಮ ಇಂಧನವನ್ನು ಉಳಿಸ್ತದೆ. ಆ ನಿಟ್ಟಿನೊಳಗೆ ಇವತ್ತು ಸೈಕಲ್ ಬಳಕೆದಾರ ಸಂಖ್ಯೆ ಕಡಿಮೆ ಇದೆ, ಆದರೆ ತಾವು ಕಂಡಿರುವಂತಹ ಒಂದು ವೇಗವಾದ ಸೈಕಲ್, ಅದ್ರ ಬಗ್ಗೆ ಇನ್ನು ವಿವರವಾಗಿ ತಿಳ್ಕೊಳ್ಳೋಣಂತೆ. ಸೈಕಲ್ ಅನ್ನು ವೇಗವಾಗಿ ಹೋಗುವಂತೆ ಮಾಡುವುದು ಹೇಗೆ ಅಂತ ತಾವು ಹೆಂಗೆ ಕಂಡಿಡಿದ್ರಿ? ಇದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಮೂಲಕ್ಕೆ ಬಂದಾಗ, ನಾವು 8ನೇ ತರಗತಿಯಲ್ಲಿದ್ದಾಗ ನಮ್ಮ ತಂದೆಯವರು ಒಂದು ಹಳ್ಳಿಗಾಡಿನ ಪ್ರದೇಶದಲ್ಲಿ ವಾಸವಾಗಿದ್ದರು. ಆವಾಗಿನ ಸಂದರ್ಭದಲ್ಲಿ ಅಂದರೆ 1985 ನಮಗೆ ಯಾವುದೇ ಬಸ್ಸಿನ ಅನುಕೂಲತೆಗಳಿದ್ದಿಲ್ಲ, ಅದು ಗುಡ್ಡಗಾಡು ಸೀಮೆಯ ಊರು. ನಮಗೆ ಸೈಕಲ್ ಬಿಟ್ಟರೆ ಬೇರೆ ಯಾವುದೂ ಪರ್ಯಾಯ ಇರತಕ್ಕಂಥ ವ್ಯವಸ್ಥೆ ಇದ್ದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಈಗ ಗುಡ್ಡಗಾಡು ಪ್ರದೇಶದಲ್ಲಿ ಸೈಕಲ್ ಹೊಡ್ಕೊಂತ ಬರುವಾಗ ನಮಗೆ ಸಾಕಷ್ಟು ತೊಂದರೆ ಆಗ್ತಿತ್ತು. ಎದುರುಗಾಳಿ ಮತ್ತು ದಿಬ್ಬವನ್ನು ಹತ್ತಿಸ್ತಕ್ಕಂಥ ಒಂದು ಪ್ರಸಂಗ ದಿವಸ ಬರ್ತಿತ್ತು. ಈ ಸಮಸ್ಯೆಯನ್ನು ನಾವು ಸವಾಲಾಗಿ ಸ್ವೀಕರಿಸಿದ್ವಿ ಅಂತ ಹೇಳ್ತೀವಿ. ಯಾವ ರೀತಿಯಪ್ಪ ಅಂದ್ರೆ, ಈಗ ಮೊದಲಿಂದನೂ ವೈಜ್ಞಾನಿಕ ದೃಷ್ಟಿಯಿಂದ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥ ಒಂದು ಚಿಕಿತ್ಸಕ ಬುದ್ಧಿ ನಮ್ಮಲ್ಲಿ ಇರೋದ್ರಿಂದ ನಾವು ಏನ್ ಮಾಡಿದೇವಪ್ಪ ಅಂದ್ರೆ, ಈ ಸೈಕಲ್ನಲ್ಲಿ ಬೇರೆ ಬೇರೆ ಚಕ್ರಗಳನ್ನು ಜೋಡಿಸಿ ಅದರಿಂದ ಒಳ್ಳೆಯ ಫಲಿತಾಂಶ ಬರುವುದೇನು ಅಂತ ನಾನು ನೋಡ್ತಾ ಬಂದ್ವಿ. ನಾವೊಂದು 30-35 ಬೇರೆ ಬೇರೆ ಆಗಿರ್ತಕ್ಕಂಥ ಮಾಡೆಲ್ಗಳನ್ನು ಮಾಡಿದ್ವಿ, ಬೇರೆ ಬೇರೆ ಚಕ್ರಗಳನ್ನು ಬೇರೆ ಬೇರೆ ವಿನ್ಯಾಸದಲ್ಲಿ ಜೋಡಿಸ್ತಾ ಬಂದ್ವಿ. 2007 ನಮಗೆ ಒಳ್ಳೆಯ ಫಲಿತಾಂಶ ಕಂಡು ಬಂತು. ಆ ನಂತರದ ದಿನಗಳಲ್ಲಿ ನಾವು ಹೆಚ್ಚು ವೇಗವಾಗಿ ಅದನ್ನು ಆ ಒಂದು ಕ್ರಿಯೆಯನ್ನು ಅಂದ್ರೆ R&D ವರ್ಕ್ ಸಂಶೋಧನೆ ಮತ್ತು ಅಭಿವೃದ್ಧಿ ಎರಡು ಕೆಲಸಗಳನ್ನು ಮಾಡ್ತಾ ಬಂದ್ವಿ. ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು 2018 ನಮಗೆ ರೇವಾ ಯೂನಿವರ್ಸಿಟಿ ಮತ್ತು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯವರು ನಮ್ಮ ಸಂಶೋಧನೆ ಗುರುತಿಸಿ ರಾಜ್ಯ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಂತರ ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಗುಲ್ಬರ್ಗ ಇವರು ಸಹಿತ ನಮಗೆ ಪ್ರಶಸ್ತಿಯನ್ನು ನೀಡಿದ್ದರು. ಈ ಒಂದು ಕೆಲಸಕ್ಕೆ ಬಹಳಷ್ಟು ನಮಗೆ ಹೆಮ್ಮೆ ಆಗುತ್ತದೆ ಅಂತ ಹೇಳ್ತೀವಿ. ಚನ್ನಬಸಯ್ಯ ಸರ್ ಅಂತ ಮಾತಾಡ್ರೆ, ಬಹಳ ಸಂತೋಷ ಆಗುತ್ತೆ. ಒಬ್ಬ ರೈತರ ಮಗನಾಗಿ ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೂ ಕೂಡ ಎಲ್ಲವನ್ನು ವೈಜ್ಞಾನಿಕವಾಗಿ ನೋಡುವಂತಹ ಒಂದು ಶಕ್ತಿ ತಮ್ಮಲ್ಲಿದೆ. ಹಾಗಾಗಿನೇ ಸಾಕಷ್ಟು ವಿಚಾರಗಳನ್ನು ಮಾಡಿದ್ದೀರಿ. ನಮ್ಮ ರೈತ ಬಾಂಧವರಿಗೆ ಇವತ್ತು ಏನಿದೆಲ್ಲ ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ, ಆದರೆ ತಮ್ಮ ಸಮತೋಲ ಆಹಾರ ತೆಗೆದುಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸೋದಿಲ್ಲ. ಈ ಒಂದು ಆಹಾರದೊಳಗೆ ಸಮತೋಲನ ಬರಬೇಕು ಅಂತಂದರೆ, ಅಥವಾ ನಮಗೆ ಒಂದು ಪೌಷ್ಟಿಕವಾದ ಆಹಾರ ತೆಗೆದುಕೊಳ್ಬೇಕು ಅಂತಂದಾಗ ನೀವು ಒಂದಿಷ್ಟು ಅನ್ವೇಷಣೆಗಳನ್ನು ಮಾಡಿದ್ದೀರಿ. ಸಮತೋಲನ ಬಗ್ಗೆ ಒಂದೆರಡು ಮಾತು ಹೇಳಿ. ಈ ಪೌಷ್ಟಿಕ ಆಹಾರ ಯಾವ ಆಹಾರವನ್ನು ತಯಾರು ಮಾಡಿದ್ದೀರಿ ಅದನ್ನು ಸ್ವಲ್ಪ ಮಾಹಿತಿ ಕೊಡಿ. ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾವು ಹೇಳಬೇಕಾಗಿದ್ದೇನಪ್ಪ ಅಂದರೆ, ಈಗ ಆಹಾರದಲ್ಲಿ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಮೇದಸ್ಸು ಇವೆಲ್ಲ ನಮಗೆ ಬೇಕು, ವಿಟಮಿನ್ಗಳು ಬೇಕಂತ ನಾವು ಹೇಳ್ತಾ ಇದ್ದೇವೆ. ಇವುಗಳನ್ನು ಮುಖ್ಯವಾಗಿ ನಾವು ಆಹಾರದಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಸಿರಿಧಾನ್ಯಗಳು, ಇದಕ್ಕೆ ಪೂರಕವಾಗಿರ್ತಕ್ಕಂಥ ಸೊಪ್ಪುಗಳು, ತರಕಾರಿಗಳು, ಇವು ನಾರಿನಾಂಶಗಳನ್ನು ಇವನ್ನೆಲ್ಲ ನಾವು ಪಡಿಬೇಕಂತ ಹೇಳ್ತಾ ಇದ್ದೇವೆ. ದಿನನಿತ್ಯ ನಾವು ಟೀ ಮತ್ತು ಕಾಫಿಯನ್ನು ಬಳಸ್ತೇವೆ. ಟ್ಯಾನಿನ್ ಮತ್ತು ಕೆಫಿನ್ ವಸ್ತುಗಳನ್ನು ನಾವು ಇದೆ ಅಂತ ನಮಗೆ ಗೊತ್ತು, ಆದರೂ ಸಹಿತ ನಾವನ್ನು ಬಿಡ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಮಾರು ಹೋಗಿದ್ದೇವೆ. ಇದಕ್ಕೊಂದು ಸರಳ ಪರಿಹಾರ ಅಂತಂದ್ರೆ, ಏಕದಳ ಧಾನ್ಯ, ದ್ವಿದಳ ಧಾನ್ಯ ಮತ್ತು ಸಿರಿಧಾನ್ಯಗಳನ್ನು ಒಟ್ಟಾಗಿ ಪುಡಿ ಮಾಡಿ ಉತ್ತಮ ರೀತಿಯಲ್ಲಿ ಸಂಸ್ಕರಣೆ ಮಾಡ್ತೀವಿ. ಅದು ಏನಪ್ಪ ಅಂದ್ರೆ, ಎಣ್ಣೆಯಲ್ಲಿ ಈಗ ನೀವು ಖಾರ ಪುಡಿ, ಕೊತ್ತಂಬರಿ ಕಾಳು ಪುಡಿ, ಈ ಶುಂಠಿ ಪುಡಿಯನ್ನ, ಈ ಆಮೇಲೆ ಆಯುರ್ವೇದ ಗುಣಗಳನ್ನು ಹೊಂದಿರತಕ್ಕಂಥ ಬೇರೆ ಬೇರೆ ಮೂಲ ವಸ್ತುಗಳನ್ನು ಇವನ್ನೆಲ್ಲವನ್ನು ಒಟ್ಟುಗೂಡಿಸಿ ನಾವು ಎಣ್ಣೆಯಲ್ಲಿ ಒಂದು ಪ್ರೋಸೆಸ್ ಮಾಡ್ತೀವಿ, ಅಂದರೆ ಸಂಸ್ಕರಣೆ ಮಾಡಿ ನಂತರ ನಾವು ಬೆಳಗ್ಗೆ ಅಂಬಲಿಯನ್ನು ಕುಡಿತೀವಲ್ಲ, ಆ ಥರ ಕುಡಿದಾಗ ನಮಗೆ ಒಳ್ಳೆಯ ಆರೋಗ್ಯ ಕಂಡುಬರುತ್ತದೆ. ಇದರಿಂದ ಯಾವ ರೀತಿ ಆರೋಗ್ಯ ಕಂಡುಬರುತ್ತದಪ್ಪ ಅಂದರೆ, ಇನ್ನು ಸಾಕಷ್ಟು ಜನ ನೀರನ್ನು ಕುಡಿತಿರೋದಿಲ್ಲ, ಊಟ ಆದಮೇಲೆ ಸುಮ್ಮನೆ ಹಂಗೆ ಎದ್ದು ಬಿಡ್ತಾರೆ. ಅವರು ಸಹಿತ ಇದನ್ನು ಕುಡಿದಾಗ ನೀರಿನಂಶ ಹೆಚ್ಚಾಗಿ ಅವರಲ್ಲಿರ್ತಕ್ಕಂಥ ಕಿಡ್ನಿ ಸಮಸ್ಯೆ ಇರ್ಬೋದು ಅಥವಾ ಮಲಬದ್ಧತೆ, ಇದು ಸಹಿತ ಅವರಿಗೆ ಕಡಿಮೆ ಆಗೋ ಒಂದು ಲಕ್ಷಣಗಳು ಕಂಡುಬರ್ತವೆ. ಶುಗರ್ ಇರ್ತಕ್ಕಂಥವ್ರು ಇದನ್ನ ಆಹಾರವನ್ನು ತೆಗೆದುಕೊಂಡ್ರೆ ಅವ್ರಿಗೂ ಸಹಿತ ಈ ಶುಗರ್ ಕಂಟೆಂಟ್ ಕಡಿಮೆ ಆಗುತ್ತದೆ. ಅವ್ರಿಗೆ ಬೇಕಾಗಿರ್ತಕ್ಕಂತಹ ಈ ಆಯುರ್ವೇದಿಕ ಡಾಕ್ಟರ್ಗಳನ್ನು ಭೇಟಿಯಾದಾಗ ಅವರು ಸಹಿತ ನಮಗೆ ಉತ್ತಮವಾಗಿರ್ತಕ್ಕಂಥ ಸಲಹೆಗಳನ್ನು ಕೊಟ್ಟಿರ್ತಾರೆ. ಸಂಶೋಧನೆ ಕೊನೆ ಹಂತದಲ್ಲಿದ್ದೇವೆ. ಈಗ ವಾತ, ಪಿತ್ತ, ಕಫ ಅಂತ ಮೂರು ರೀತಿಯ ಪ್ರಕೃತಿ ಜನರು ಇರುತ್ತಾರೆ, ಅವರಿಗೆ ಯಾವ ರೀತಿ ಗಿಡಮೂಲಿಕೆಗಳು ಬೇಕಾಗುತ್ತದೆ ಅನ್ನೋದನ್ನು ಅದನ್ನು ಕಾರ್ಯರೂಪಗೊಳಿಸಿದಾಗ ಉತ್ತಮವಾದ ಫಲಿತಾಂಶ ಕಂಡು ಬರುತ್ತೆ ಅಂತ ನಾವೀಗ ಮುಂದೆ ಈಗ ಸಂಶೋಧನೆ ಮುಂದುವರೆದಿದೆ. ಒಂದು ವೈಜ್ಞಾನಿಕ ವಿಶ್ಲೇಷಣೆಯಿಂದ ನೀವು ಏನು ಪ್ರಯತ್ನಗಳು ಮಾಡ್ತಾ ಇದ್ದೀರಿ, ವಿಶೇಷವಾಗಿ ನಮ್ಮ ರೈತ ಮಹಿಳೆಗೆ ಸಹಾಯ ಮಾಡೋ ನಿಟ್ಟಿನೊಳಗೆ? ಆಮೇಲೆ ಸೈಕಲನ್ನು ಕೂಡ ತಾವು ಕಂಡುಹಿಡಿದಿರಿ, ಬೇಗ ವೇಗವಾಗಿ ಚಲಿಸುವಂಥ ಸೈಕಲ್. ಅಂದರೆ ನಾವು ಇಂಧನದ ಸಹಾಯವಿಲ್ಲದೇ ಕೆಲಸಗಳನ್ನು ಚಾಕಚಕ್ಯತೆಯಂತೆ ಮಾಡೋ ನಿಟ್ಟಿನೊಳಗೆ ಏನು ಪ್ರಯತ್ನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ತಾವು ವಿಚಾರಗಳನ್ನು ಮಾಡಿದ್ದೀರಿ. ಕಸ ಹೊಡೆಯೋ ಕೈ ನೋವು ಬರ್ತಾ ಅಂತ ಅಂದರೆ ಅದು ಒಂದು ಅದರಲ್ಲಿ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ನಾವು ಕಸಬರಿ ಹಿಡಿಯೋದ್ರ ಕೂಡ ಒಂದು ವಿಧಾನ ಇದೆ. ಹೀಗಾಗಿ ಎಲ್ಲವನ್ನು ಕೂಡ ಯಾಕಂದ್ರೆ ನಾವು ಗುರುತ್ವಾಕರ್ಷಣ ಶಕ್ತಿಯನ್ನು ಅನುಲಕ್ಷಿಸಿ ನಾವು ಒಂದಷ್ಟು ಕೆಲಸ ಮಾಡಬೇಕಾಗ್ತದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಇದಕ್ಕೆ ಮುಖ್ಯವಾಗಿ ನಾವು ಹೇಳಬೇಕಾಗಿದ್ದಂದ್ರೆ ಈ ವಿಜ್ಞಾನದ ತಂದೆ ಮತ್ತು ತಾಯಿ ಅಂತ ಹೇಳಿ ಗೆಲಿಲಿಯೋ ಅಂತಕ್ಕಂಥ ಒಬ್ಬ ವಿಜ್ಞಾನಿಯನ್ನು ನಾವು ವಿಜ್ಞಾನದ ತಂದೆ ಅಂತ ಭಾವಿಸ್ತೀವಿ. ನೆಕ್ಸ್ಟ್ ಆರ್ಕಿಮಿಡಿಸ್ ಅಂತಕ್ಕಂಥವ್ರು ಬಹಳಷ್ಟು ಒಳ್ಳೆಯ ವಿಜ್ಞಾನಿಗಳು, ನಮ್ಮ ದಿನನಿತ್ಯ ಜೀವನದಲ್ಲಿ ಸಾಕಷ್ಟು ಉಪಯೋಗ ಆಗತಕ್ಕಂಥ ಕಾರ್ಯಗಳನ್ನು ಮಾಡಿದ್ದಾರೆ. ದಿನನಿತ್ಯ ಅವ್ರು ನೆನೆಸ್ಬೇಕು, ಎಷ್ಟು ದೇವ್ರು ನೆನೆಸೋದು ಬಿಟ್ರು ಅವ್ರು ನೆನೆಸ್ಬೇಕಂತ ನಾನು ಇಲ್ಲಿ ಹೇಳಲು ಇಷ್ಟಪಡ್ತೀನಿ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಈಗ ಸಮತೋಲನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಉದಾಹರಣೆಗಾಗಿ ನಾವು ನಮ್ಮ ಹಿರಿಯರು ಯಜಮಾನರು ಏನು ಮಾಡ್ತಿದ್ರು, ನೀಟಾಗಿ ಬಗ್ಗಿ ಕಸ ಹೊಡಿತಿದ್ರು ಅವರು. ಇಲ್ಲಿ ಬಾಗುವುದು ಅಂದ್ಬಿಟ್ರೆ ಸಾಕಷ್ಟು ವಿಸ್ತಾರದ ಅರ್ಥವನ್ನು ಹೊಂದಿದೆ. ಬಸವಣ್ಣವರು ಅದನ್ನ ಅದರ ತತ್ವವನ್ನು ಪ್ರತಿಪಾದನೆ ಮಾಡಿದರು, ನಮ್ಮ ಸರ್ವಜ್ಞ ಕವಿ ಮಾಡಿದರು ಬಾಗುವುದರಿಂದ ಅಂದರೆ ನಾನು ಗರ್ವದಿಂದ ಆಗಿಲ್ಲ ಅಹಂಕಾರದಿಂದ ಆಗಿಲ್ಲ ಸರ್ವಳನ್ನು ನೋಡಿ ನೋಡಿ ಮತ್ತು ಕಲಿತು ನಾನು ದೊಡ್ಡ ಮನುಷ್ಯನಾದೇನೆ ಅಂತ ಹೇಳಿದರು. ಬಸವಣ್ಣವರು ಅದೇ ರೀತಿ ಹೇಳಿದರು. ಹಿರಿಯರು ಏನು ಮಾಡಿದರು, ಬಾಗಿ ಕಸವನ್ನು ಹೊಡಿಬೇಕಂತ ಹೇಳಿದ್ರು. ಅವ್ರು ಯಾಕಪ್ಪ ಹೇಳ್ತಿದ್ರು ಅಂದರೆ ಅಲ್ಲಿ ಕಸ್ಮರಿಗೆ ಒಂದು ಗಾತ್ರ ಭಾಳಷ್ಟು ಚಿಕ್ಕದಾಗಿರ್ತಿತ್ತು, ನೆಟ್ಟಿಗೆ ನಿಂತ್ಕೊಂಡು ಹೊಡೆದ್ರೆ ಅದು ಕಸ ನೀಟಾಗಿ ಹೋಗ್ತಾ ಇದ್ದಿಲ್ಲ. ಆದರೆ ನಮ್ಮ ಇತ್ತೀಚಿನ ಕಸ್ಮರಿಗಳು ಯಾವ ರೀತಿ ಇದಾವೆ ಅಂದರೆ ಸಾಕಷ್ಟು ಉದ್ದ ಇದ್ದಾವೆ. ಉದ್ದ ಇದ್ದಾವೆ ಅಂದರೆ ಅದೇ ನಾವು ಕೈಯಲ್ಲಿ ಹಿಡಿದುಕೊಟ್ಟ ಭಾಗ ಬಿಟ್ಟು ಮುಂದಿನ ಭಾಗ ಭಾಳಷ್ಟು ಉದ್ದವಾಗಿರ್ತದೆ, ಅಲ್ಲಿ ಒಂದು ಸಮತೋಲನ ತಪ್ಪಿ ಹೋಗುತ್ತದೆ. ನೀವು ತಕ್ಕಡಿಯನ್ನು ಕೈಯಲ್ಲೇ ಹಿಡಿದಾಗ ಯಾವ ರೀತಿ ಸಮನಾಗಿ ತೂಕವನ್ನು ತೋರಿಸುತ್ತದೆ, ಈಗ ಅಕ್ಸೆಲರ್ ನೋಡ್ಬೋದು, ನೀವು ತಕ್ಕಡಿ ಯಾವ ರೀತಿ ತೂಗಬೇಕು ಅನ್ನೋದು ಅವರಿಂದ ತಿಳ್ಕೋಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಬಿಡೋದಲ್ಲ ಹಿಂದಕ್ಕೆ ಬಿಡೋದಲ್ಲ, ಅವ್ರು ಕರೆಕ್ಟ್ ತೂಕ ಮಾಡ್ತಾರಲ್ಲ ಆ ಅರ್ಥ. ಈಗ ನೀವು ಕಸ್ಮರಿಯನ್ನು ಈಗಿನ ಕಸ್ಮರಿಯನ್ನು ಹೊಸದಾಗಿ ಹಿಡಿದು ನೋಡಿದಾಗ ನೀವು ಅದನ್ನು ನೀವು ಯಾವ ರೀತಿ ಕಸ್ಮರಿಗೆ ಹೊಡಿತಿರಲ್ಲ ಆ ಪಾಯಿಂಟ್ ಅಂದರೆ ಆ ಒಂದು ಕ್ಷೇತ್ರದಲ್ಲಿ ಕೈ ಹಿಡ್ಕೊಂಡಾಗ ಅದು ನಿಮ್ಮನ್ನು ಮುಂದಕ್ಕೆ ಜಗ್ತದೆ, ಅಂದರೆ ಅದು ಮುಂದಕ್ಕೆ ಜಗ್ಗಿ ನಿಮ್ಮ ಕೈಯನ್ನು ಸೋಲುವಂತೆ ಮಾಡುತ್ತದೆ. ಅದೇ ರೀತಿ ಅವನು ಕಸವನ್ನು ಸ್ವಲ್ಪ ಹೊತ್ತು ಹೊಡೆದ್ಬಿಟ್ರೆ ಏನಾಗ್ತದೆ, ಅವನಿಗೆ ಕೈ ನೋವು ಬರುತ್ತದೆ. ಇದು ಅವನಿಗೆ ಗೊತ್ತಾಗೋದಿಲ್ಲ. ಆದರೆ ಅದಕ್ಕೆ ಇವ್ರು ಏನು ಮಾಡ್ತಾರೆ, ನಮ್ಮ ಯಜಮಾನರು ಏ ಬಗ್ಗಿ ಕಸ ಹೊಡೆಯೋದು ಗೊತ್ತಿಲ್ಲ ನಿನಗೆ, ಬಗ್ಗಿ ಮೈ ಮುರಿದು ಕೆಲಸ ಮಾಡೋದು ಗೊತ್ತಿಲ್ಲ ಅಂತ ಅವ್ರು ಬೈತಿರ್ತಾರೆ. ಅವ್ರು ಯಾಕೆ ಬೈತಾರಂತಲೂ ಗೊತ್ತಾಗಲ್ಲ, ಇವನು ಯಾಕೆ ನನ್ನ ಕೈ ಅಂತಾನಂತಲೂ ಗೊತ್ತಾಗಲ್ಲ. ಈ ರೀತಿ ಒಳಗಿರ್ತಕ್ಕಂಥ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮೈಕೈನು ಮಾಡ್ತಾರೆ, ಗಾಳಿ ಗುದ್ದಿ ಮೈಕೈನು ಮಾಡೋದು ಇದಕ್ಕೆ ಅಂತ ಹೇಳೋದು. ಯುದ್ಧ ಮಾಡುವಾಗಲೂ ಸಹಿತ ಸಾಕಷ್ಟು ಮ್ಯೂಸಿಯಂಗಳಲ್ಲಿ ನೋಡಿದ್ದೇವೆ, ಕತ್ತಿ ಹಿಡಿದು ಯುದ್ಧ ಮಾಡಿದರು ಅಂಥೇಳಿ. ಆ ಕತ್ತಿಯನ್ನು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ, ಹಿಡಿಕೆಯ ಭಾಗಗಳು ಸಾಕಷ್ಟು ಭಾರವಾಗಿರ್ತದೆ. ಹಿಡಿಕೆ ಅಂತಕ್ಕಂಥದ್ದು ಮುಂದೆ ಹಿಂದೆ ರಕ್ಷಣಾತ್ಮಕ ಇರಬೇಕಂತೇಳಿ ದಪ್ಪ ದಪ್ಪನಾಗಿರ್ತಕ್ಕಂಥ ಲೋಹಗಳ ಪಟ್ಟಿಯನ್ನು ಆ ಹಿಡಿಕೆಯಲ್ಲಿ ಹಾಕಿರ್ತಾರೆ. ಆ ಯುದ್ಧ ಮಾಡುವಾಗ ಚಾಕಚಕ್ಯದಿಂದ ಯುದ್ಧ ಮಾಡುವಾಗ ಕತ್ತಿಯನ್ನು ಬೀಸುವಾಗ ಅವರಿಗೆ ಕೈಗೆ ನೋವು ಬರೋದಿಲ್ಲ. ಇಲ್ಲಕ್ಕೆ ಏನಾಗುತ್ತೆ, ಹಿಡಿಕೆ ಭಾರ ಕಡಿಮೆ ಇದ್ರೆ ಏನಾಗುತ್ತೆ, ಅವನು ಎತ್ತಬೇಕಾದ್ರೆ ಸಾಕಷ್ಟು ಕಷ್ಟಪಟ್ಟು ಎತ್ತಬೇಕಾಗತ್ತೆ, ಅದರಿಂದ ಅವನು ಯುದ್ಧ ಮಾಡಿದರೆ ಅವನ ಕೈ ಬಿದ್ದೋಗ್ಬಿಡುತ್ತೆ, ಅವನು ಸೋಲು ಉಂಟಾಗುತ್ತದೆ ಅಂತ. ಈ ರೀತಿ ಪ್ರತಿಯೊಂದು ಕಸ ಹೊಡೆಯೋದ್ರಿಂದ ಹಿಡಿದು ಯುದ್ಧ ಮಾಡುವವರಿಗೂ ಸಹಿತ, ಈಗ ರೈತರು ಕೀಟನಾಶಕವನ್ನು ಹೊಡಿತಾರೆ, ಕೀಟನಾಶಕ ಹೊಡಿಬೇಕಾದ್ರೆ ಆ ನಳಿಕೆ ಅಂದರೆ ತಾಮ್ರದ ನಳಿಕೆ ಭಾಳಷ್ಟು ಉದ್ದ ಇರ್ತದೆ, ಅವಾಗೇನಾಗುತ್ತೆ ಅವ್ನು ಮುಂದೆ ಎತ್ತಿ ಹಿಡಿಬೇಕು. ಅವನು ಬೆಳಗ್ಗೆ ಇದನ್ನು ಸ್ಪ್ರೇ ಮಾಡ್ಬೇಕಾದ್ರೆ ಹಿಂದೆ ಎತ್ತಿ ಹಿಡಿದು ಹಿಡಿದು ಹಿಡಿದು ಅವನು ಸ್ಪ್ರೇ ಮಾಡಿದ್ದಕ್ಕೆ ಅವನಿಗೆ ಕೈ ನೋವು ಬರೋದಿಲ್ಲ, ಅದನ್ನು ಹೆಚ್ಚು ಕಷ್ಟಪಟ್ಟು ಎತ್ತಿ ಹಿಡಿಬೇಕಲ್ಲ ಅದಕ್ಕೆ ಅವನಿಗೆ ನೋವು ಬರುತ್ತೆ. ಇದಕ್ಕೆ ಎಲ್ಲದಕ್ಕೂ ಒಂದು ಪರಿಹಾರ ಏನು ಮಾಡಬೇಕಪ್ಪ ಅಂದರೆ ಅವನು ಸಮತೋಲನ ಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು. ಅಂದರೆ ಈಗ ಸ್ಪ್ರೇಯರ್ ಹೊಡಿಬೇಕಾದ್ರೆ ಆ ಹಿಡಿಕೆಯನ್ನು ಯಾವ ರೀತಿ ಹಿಡ್ಕೋಬೇಕಂದ್ರೆ ಮುಂದೆ ಎಷ್ಟು ಭಾರ ಇರುತ್ತದೆ ಹಿಂದಿನ ಅಷ್ಟೇ ಭಾರ ಮಾಡಿಕೊಂಡ್ರೆ ಅವನಿಗೆ ಈಸಿಯಾಗಿ ಸರಾಗವಾಗಿ ತನ್ನ ಕೈಯಿಂದ ಅವನು ಸ್ಪ್ರೇ ಮಾಡಬಲ್ಲ. ಅದೇ ರೀತಿ ಈ ಹೊಸ ರೀತಿಯ ಕಸ್ಮರಿಗೆಗಳು ಹಿಂದೆ ಸ್ವಲ್ಪ ನಾವು ಮಣ್ಣನ್ನಾಗಲಿ ಅಥವಾ ಯಾವ್ದಾದ್ರು ಭಾರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಹಿಡಿಯಬೇಕಾದ ಸ್ಥಳದಲ್ಲಿ ಹಿಡ್ಕೊಂಡು ಅದನ್ನು ಸಮತೋಲನಗೊಳಿಸಬೇಕು. ಅದೇ ರೀತಿ ಕುಡುಗೋಲು ತಗೊಂಡು ಕೊಯ್ತಿರ್ತಾರೆ, ಅಲ್ಲಿನೂ ಸಹಿತ ಮುಂಭಾರ ಅಂತ ಕರಿತೀವಿ. ಅದಕ್ಕೆ ನಮ್ಮ ರೈತರು ಹೇಳೋರು, ತಲೆಭಾರ ಐತೆ ಬಿಡಪ್ಪ, ಇದು ಬೇಡ ಬಿಡಪ್ಪ ಅಂತ ಬಿಟ್ಬಿಡ್ತಿದ್ರು. ತಲೆಭಾರ ಅದರ ಅರ್ಥ ಏನಪ್ಪ ಅಂದರೆ ಆ ಮುಂದಿನ ಭಾರ ಹೆಚ್ಚಿಯಾಗಿದ್ದು ಹಿಂದಿನ ಭಾರ ಕಡಿಮೆ ಆಗಿರುತ್ತೆ. ಅಂದರೆ ಇದರ ಅರ್ಥ ಏನು, ಅಸಮತೋಲನವಿದೆ. ಅಸಮತೋಲನ ಎಲ್ಲಿದೆ ಅಲ್ಲಿ ಶಕ್ತಿ ವ್ಯರ್ಥವಾಗುತ್ತದೆ, ಅಂದರೆ ಅನಾವಶ್ಯಕವಾಗಿ ನಿಮ್ಮ ಶಕ್ತಿಯನ್ನು ನೀವು ಕಳ್ಕೊಳ್ತೀರ. ಕುಡುಗೋಲು ಸಹಿತ ನಾವು ಹಿಡಿಕೆ ಭಾರವಾಗಿರಬೇಕು, ಮುಂದೆ ಹಗುರವಾಗಿದ್ದಷ್ಟು ಒಳ್ಳೆಯದು. ಇದೇ ರೀತಿ ತತ್ವವನ್ನು ನಾವು ಆರ್ಕಿಮಿಡಿಸನ ತತ್ವದಲ್ಲಿ ಬಳಸಿದ್ದೇವೆ. ಅದಕ್ಕೆ ಅವನು ಅಹಂಕಾರದಿಂದ ಹೇಳಿದ ಮಾತಲ್ಲ, ಅವನೇನು ಮಾಡ್ತಾನೆ, ಆರ್ಕಿಮಿಡಿಸ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ನನಗೆ ನಿಲ್ಲಲು ಒಂದು ಸ್ವಲ್ಪ ಜಾಗ, ಎಂದಿಗೂ ಮಣಿದಕ್ಕಂಥ ಭಾರವಾಗಿ ಉದ್ದವಾಗಿರ್ತಕ್ಕಂಥ ಬಲಿಷ್ಠವಾದಂಥ ಹಾರಿಕೋಲು ಕೊಟ್ಟರೆ ನಾನು ಭೂಮಿಯನ್ನೇ ಅಳಗಾಡಿಸಬಲ್ಲೆ ಅಂತ ಹೇಳ್ತಾನೆ. ಇದು ಸರಳ ಯಂತ್ರದಲ್ಲಿರ್ತಕ್ಕಂಥ ಶಕ್ತಿಯನ್ನು, ಅಪಾರವಾದ ಶಕ್ತಿಯನ್ನು ನಾವು ತೋರಿಸುತ್ತದೆ. ಇಂಥ ಶಕ್ತಿಯನ್ನು ನಾವು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತೀವಿ. ಸಮತೋಲನ ಬಗ್ಗೆ ಒಂದು ವೈಜ್ಞಾನಿಕ ಒಂದು ವಿವರಣೆ ನೀಡಿದ್ರಿ, ಬಹಳ ಸಂತೋಷ. ಇವತ್ತು ಮುಖ್ಯವಾಗಿ ಅಂತಂದರೆ ತಾವು ಹೇಳ್ತಾ ಇದ್ರಿ ದೇಹದ ಸಮತೋಲನದ ಬಗ್ಗೆ, ನಮ್ಮ ಬೆನ್ನುಮೂಳೆ ಸಮತೋಲನವಾಗಿದ್ದರೆ ಮಾತ್ರ ನಮ್ಮ ದೇಹ ಒಂದು ಸದೃಢವಾಗಿರ್ತದೆ. ಯಾಕಂದರೆ ನಮ್ಮ ಈ ಎಲುಬಿನಲ್ಲಾಗಲಿ ಅಥವಾ ಮಾಂಸಖಂಡಗಳಲ್ಲಾಗಲಿ ಮೃದುತ್ವ, ಬೋನ್ ಡೆನ್ಸಿಟಿ ಚೆನ್ನಾಗಿರ್ಬೇಕು, ಆ ನೀರಿನ ಅಂಶ ಜಾಸ್ತಿ ಇದ್ರೆ ಬಾಗುವ ಗುಣವನ್ನು ಹೊಂದಿದ್ರೆ ಮಾತ್ರ ಅದು ಬಹಳ ಕಾಲ ದೀರ್ಘಕಾಲವರೆಗೆ ಬದುಕಬಹುದು. ಈಗ ನಾವು ವಯಸ್ಸಾದವ್ರು ನೋಡ್ತೀವ್ರಿ, ಬೆನ್ನು ಬಾಗಿಬಿಟ್ಟಿರ್ತದೆ. ಯಾಕೆ ಬಾಗಿರ್ತದೆ ಅಂದರೆ ಬಾಗುವುದನ್ನು ಅವರು ಮಾಡ್ತಾ ಇರೋದಿಲ್ಲ, ಹೀಗಾಗಿ ವಯಸ್ಸಾದ ಮೇಲೆ ಅದು ಬಿರುಸಾಗ್ಬಿಡ್ತದೆ, ಎಲುಬು ಬಿರುಸಾಗ್ತದೆ. ಅದಕ್ಕೆ ಬಿರುಸು ಅನ್ನೋದೇ ಅಸಮತೋಲನ ಮೃದುತ್ವ ಅನ್ನೋದೇ ಸಮತೋಲನ. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದೀರಿ, ಬಹಳ ಸಂತೋಷ. ಚನ್ನಬಸಯ್ಯ ಚರಂತಿಮಠ ಅವರೇ, ನಿಮ್ಮ ವೈಜ್ಞಾನಿಕ ವಿವರಣೆಗಳು ಮತ್ತು ನಿಮ್ಮ ಒಂದು ಚಿಕಿತ್ಸಕ ಬುದ್ಧಿ ಏನಿದೆಯಲ್ಲ, ಖಂಡಿತವಾಗಿ ಕೂಡ ಮುಂದೆ ನಮ್ಮ ರೈತ ಬಾಂಧವರಿಗೆ ಆಯಿತು ಮತ್ತು ಗ್ರಾಮೀಣ ಭಾಗದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಸೇವೆ ನೀಡುವಲ್ಲಿ ಯಶಸ್ವಿಯಾಗುತ್ತಂತೆ ನಾವು ಹಾರೈಸ್ತೀವಿ. ನಿಮ್ಮ ಈ ಒಂದು ಪ್ರಯತ್ನಗಳು, ಈ ಅನ್ವೇಷಕ ಒಂದು ಬುದ್ಧಿಯಿಂದ ನೀವೇನು ಮುಂದೆ ಹೋಗ್ತಾ ಇದ್ದೀರಿ, ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳ ಕರೆ ಲಕ್ಷ್ಯ ವಹಿಸ್ರಿ. ಕೇಳುಗರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಇದ್ರೆ ಹೇಳಿ, ಏನಾದರೂ ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದ್ರೆ ಅವರು ನಿಮ್ಮನ್ನು ಸಂಪರ್ಕಿಸಲಿ. ಅವಶ್ಯಕವಾಗಿ ಸರ್ ಹೇಳ್ತೀವಿ ಸರ್, 8-1-5-2-8-6-6-3-5. ಕೇಳುಗರೆ, ಚನ್ನಬಸಯ್ಯ ಚರಂತಿಮಠ ಅವ್ರ ಜೊತೆಗೆ ವಿಸ್ತೃತವಾಗಿ ಮಾತಾಡಿದ್ವಿ, ವಿಶೇಷ ವ್ಯಕ್ತಿಯ ಜೊತೆಗೆ ಮಾತಾಡಿದಂತ ಅನುಭವ. ನಿಮ್ಮ ಎಲ್ಲ ಪ್ರಯತ್ನಗಳು ಹೀಗೆ ಮುಂದುವರಲಿ ಚನ್ನಬಸಯ್ಯ ಚರಂತಿಮಠ ಅವರೇ. ನಮ್ಮ ಎಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸರ್. ಇದುವರೆಗೆ ಇಂಧನ ಉಳಿತಾಯ, ಶಕ್ತಿಯ ನಿರ್ವಹಣೆ ಈ ಕುರಿತು ಚನ್ನಬಸಯ್ಯ ಚರಂತಿಮಠ ಅವರೊಡನೆ ಮಾತುಕತೆ ಕೇಳಿದಿರಿ. ಮಾತುಕತೆಯನ್ನು ನಡೆಸಿಕೊಟ್ಟವರು ಶರಣಬಸವ ಚೋಳಿನ್. ಈಗ ಸಂಪಗಾಂವದ ಈರಪ್ಪ ಪತ್ರಪ್ಪ ಪಟ್ಟಣಶೆಟ್ಟಿ ಹಾಗೂ ಸಂಗಡಿಗರಿಂದ ಭಜನಾ ಪದಗಳು. ಅಜ್ಞಾನಿಯಲ್ಲವೇ ನೀನು ಜೀವನೇ, ಅಜ್ಞಾನಿಯಲ್ಲವೇ ನೀನು ಜೀವನೇ, ಅಜ್ಞಾನಿಯಲ್ಲವೇ ನೀನು ಜೀವನೇ, ಅಜ್ಞಾನಿ ಆಗಿರ್ದು ಜಡ ಪಂಚ ಭೂತ ದೇಹವಿದು ನೀನಂಬೆ, ಭೂತ ನಿರ್ಮಲ ನಿಜ ತತ್ವಮಯನಾಗಿ ಭೂತ ನಿರ್ಮಲ ನಿಜ ತತ್ವಮಯನ ಶಂಭುಲಿಂಗದ ವ್ಯಂದುತ್ತಮ ಶ್ರುತಿ ಸಾರುತ್ತೀರೆ, ಮತ್ತೆ ನೀನೋರ್ವ ನಂದು ಬಾರಿದೆ, ಮತ್ತೆ ನೀನೋರ್ವ ನಂದು ಬಾರಿ ಜ್ಞಾನಿಯಲ್ಲವೇ ನೀನು ಜೀವನೇ, ಜ್ಞಾನಿಯಲ್ಲ ಶಂಭುಲಿಂಗದ ಯಾವುದಮ ಸ್ಮೃತಿ ಸಾರುತ್ತೀರೆ ತೊಂದಿಯದು ಗುರು ಶಂಭುಲಿಂಗನ ಉತ್ತಮ ಸ್ಮೃತಿಯ ಸಾರುತ್ತೀರೆ ಮತ್ತೆ ನೀನು ಘಟವೇ ಉಸಿ ಘಟವೇ ನೀನು ಘಟವೇ